ವೈಪರೀತ್ಯ ಏನಾಗಿದೆ, ಡಿಪ್ರೆಷನ್ ಅಂತ ಏನು ಕರಿತಾ ಇದ್ದೀವಿ ನಾವು, ಈ ಒಂದು ಸಂದರ್ಭದಲ್ಲಿ ಕಳೆದ 10 ದಿನಗಳಿಂದ ನಿರಂತರವಾಗಿ ಮಳೆ ಬೀಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ಪೂರ್ವ ಮುಂಗಾರಿನಲ್ಲಿ ಬಿತ್ತಿದ್ದಂತಹ ಹೆಸರು ಮತ್ತು ಉದ್ದು ಇಂತಹ ಬೆಳೆಗಳು ಈಗಾಗಲೇ ಹಲವಾರು ಕಡೆ ನಮಗೆ ಹಳದಿ ಆಗ್ತಾ ಇದೆ ಅಂತ ಬಹಳಷ್ಟು ಜನ ರೈತರು ನಮಗೆ ದೂರನ್ನು ಸಲ್ಲಿಸ್ತಾ ಇದ್ದೀರಿ. ಇಂತಹ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ದ್ವಿದಳ ಧಾನ್ಯ ಬೆಳೆಗೆ ನಿರಂತರವಾದಂತಹ ಈ ಒಂದು ಮಳೆ ಇದ್ದಂತಹ ಸಂದರ್ಭದಲ್ಲಿ ಹಳದಿಯಾಗುವಂಥದ್ದು ಅಥವಾ ಅದಕ್ಕೆ ಸೊರಗು ರೋಗ ಕಾಣಿಸ್ಕೊಳ್ತಕ್ಕಂಥದ್ದು ಸಾಧಾರಣವಾಗಿರುತ್ತೆ. ಎಲೆ ಹಳದಿ ರೋಗ ಸಾಧಾರಣವಾಗಿ ಈ ವೈರಸ್ಗಳು ಬರ್ತಾ ಇರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಮಳೆಯೇ ಕೈಬಿಟ್ಟ ನಂತರ ಈ ಒಂದು ಹಲವಾರು ಸಂದರ್ಭದಲ್ಲಿ ಈ ಎರೆಭೂಮಿಯಲ್ಲಿ ತೇವಾಂಶ ಇದ್ದೇ ಇರುತ್ತೆ. ಅಂತಹ ಖಂಡಿತ ಆಗಿದೆ. ಅಂದ್ರೆ ಸಾಮಾನ್ಯವಾಗಿ ಮುಂಗಾರು ಬೆಳೆಗಳಿಗೆ ಹವಾಮಾನ ವೈಪರೀತ್ಯದಿಂದ ಸಮಸ್ಯೆಗಳಾಗುವ ಸಾಧ್ಯತೆ ಆಗಿದೆ, ಈಗಾಗಲೇ ಆಗ್ತಾ ಇದೆ, ಬಹಳಷ್ಟು ಕಡೆ ನೋಡ್ತಾ ಇದ್ದಾರೆ. ಅಂತಹ ರೈತ ಬಾಂಧವರು ಎಲ್ಲಿ ಇಂತಹ ಸಮಸ್ಯೆ ಕಂಡು ಬರ್ತಾ ಇದೆ, ಅವರು ಈ ಒಂದು ಹಲೋ ಮಾತಾಡಿ ಕುಪ್ನೂರ್ ತಾಲೂಕು ರಾಜರಿಂದ ಆತ್ಮಹನಿ ಸರ್. ಸರ ಹೆಸರು ಎಲ್ಲ ಎಲ್ಲ ಅರ್ಶಿನ ಕಲರ್ ಬಂದ್ಬಿಟ್ಟವ್ರು ಸರ್. ಅವು ಏನ ಎಲಿ ಎಷ್ಟು ಹಸರ ಇಲ್ಲ ಸರ್ ಅವು. ಹೌದಮ್ಮ, ಅದನ್ನೇ ಹೇಳ್ತಾ ಇದೀವಿ ಈಗ. ಅದೇ ಅಲ್ಲ ಸರ್, ಹಂಗಾಗಿ ಅರ್ಗ್ಬೇಕಂತ ಅಂತಾರ್ರಿ. ಅದೆಲ್ಲ ಅರ್ಶಿನ ಕಲರ್ ಬಂದ್ಬಿಟ್ಟವ್ರಿ ಅವು, ಆ ತರ ಆಗ್ಬಿಟ್ಟವ್ರಲ್ಲ ಎಲ್ಲ. ಹೌದು, ನಿಮ್ಮಲ್ಲಿ ಎರೆ ಭೂಮಿ ಈಗಾಗ್ಲೇ ನಿಮ್ಮ ಅಂದಪ್ಪ ಕೋಳೂರವರು ಸಹ ಸಾಕಷ್ಟು ಹೇಳಿದ್ದಾರೆ, ಶರಣಪ್ಪ ಮೇಟಿಯವರು ಆ ಭಾಗದಲ್ಲಿ, ನಿಮ್ಮ ಎರೆ ಅಂಚಿನಾಳ ಭಾಗದಲ್ಲಿ ಈ ಎರೆ ಭೂಮಿಯಲ್ಲಿ ಸಾಕಷ್ಟು ಸಮಸ್ಯೆ ಇದು ಬರ್ತಾ ಇದೆ. ತೀವ್ರವಾದಂತಹ ಸಂದರ್ಭದಲ್ಲಿ ಅಂತಹ ಬೆಳೆಗಳು ನಷ್ಟ ಆಗೋದಕ್ಕಾಗಿದೆ. ಆದರೆ ಎಲ್ಲೆಲ್ಲಿ ನಮಗೆ ಕೆಲವು ಹಸರನ್ನು ಉಳ್ಕೊಂಡಿರುತ್ತೆ ಅಂತಹ ಕಡೆಗಳಿಗೆ ಈ ಮಳೆ ಕೈಬಿಟ್ಟ ಮೇಲೆ ಸ್ವಲ್ಪ ಅದಕ್ಕೆ ಈ ಒಂದು ಪೋಷಕಾಂಶಗಳ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. 19 ಆದಂತಹ ಅಥವಾ 19 ಈ ರಾಸಾಯನಿಕ ಪೋಷಕಾಂಶ ಏನಿದೆ ಅದನ್ನು 1 ಲೀಟರ್ ನೀರಿಗೆ 5 ಗ್ರಾಮ್ನಂತೆ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಆಗ ಅದು ತಕ್ಕ ಮಟ್ಟಿಗೆ ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಎಲ್ಲಿ ಅದು ಸ್ವಲ್ಪ ಚೇತರಿಸ್ಕೊಂಡ ಮೇಲೆ, ಬೆಳೆ ಚೇತರಿಸ್ಕೊಂಡ ಮೇಲೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಲ್ಸ್ ಮ್ಯಾಜಿಕ್ ಅಂತೇಳಿ ಸಿಗುತ್ತೆ. ಸೊ ಆ ಪಲ್ಸ್ ಮ್ಯಾಜಿಕ್ ಅನ್ನು ತಗೊಂಡು ನೀವು 1 ಎಕರೆಗೆ 2 ಕೆಜಿ ಅಂತ ಸಿಂಪಡಣೆಯನ್ನು ಮಾಡಿದ್ರೆ ಇಳುವರಿಯಲ್ಲಿ ತಕ್ಕ ಮಟ್ಟಿನ ಹೆಚ್ಚಳವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ತೀವ್ರವಾದಂತಹ ಬಾಧತೆ ಅಂದರೆ ನೀರು ನಿಂತಿರ್ತಕ್ಕಂಥ ಸಂದರ್ಭಗಳಲ್ಲಿ ಅದು ನಷ್ಟ ಆಗತಕ್ಕಂಥ ಸಂಭವನೀಯತೆ ಜಾಸ್ತಿ ಇರೋದ್ರಿಂದ ನೀವಾಗಲೇ ಹೇಳಿದಂಗೆ ಹರಗಬೇಕಾಗತ್ತೆ. ಆದರೆ ಎಲ್ಲಿ ಚೇತರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಹ ಭೂಮಿಗಳಲ್ಲಿ ಪೋಷಕಾಂಶಗಳನ್ನು ನೀಡೋದ್ರಿಂದ ನಾವು ಚೇತರಿಸಲಿಕ್ಕೆ ಸಾಧ್ಯ ಇದೆ. ಅದನ್ನೇ ಹೇಳ್ತಾ ಇರೋದು, ನೀರು ನಿಂತಿದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ನೀರು ನಿಲ್ಲದೇ ಇದ್ದಂತ ತೇವಾಂಶ ಇಲ್ಲದೆ ಅದು ಚೇತರಿಸ್ಕೊಳ್ಳುತ್ತೆ ಅನ್ನೋ ಸಂದರ್ಭ ಇದ್ದಾಗ ನಾವು ಪೋಷಕಾಂಶಗಳನ್ನು ಕೊಡ್ಬೋದು. ಇನ್ನೊಂದು, ಎಲೆ ಹಳದಿ ಆಗ್ಲಿಕ್ಕೆ ಕಾರಣ ಏನಾಗುತ್ತೆ, ಅದರಲ್ಲಿರ್ತಕ್ಕಂತಹ ರಸ ಹೀರುವ ಕೀಟಗಳಂತ ಹೇಳ್ತೀವಿ ನಾವು, ಅದರಲ್ಲಿ ತ್ರಿಪ್ಸ್ ನುಷಿಯ ಬಾಧೆ ಕಾಣಿಸ್ಕೊಳ್ತದೆ. ನಿಮ್ಮ ಆ ಒಂದು ಎಲೆಯ ತಳಭಾಗದಲ್ಲಿ ನೋಡಿದ್ರೆ ಬಿಳಿಯ ನುಷಿಯ ಬಾಧೆಯನ್ನು ನಾವು ಕಾಣ್ತಾ ಇರ್ತೀವಿ. ಅಂತಹ ನುಷಿಯ ಬಾಧೆ ಇದ್ದಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಯಾವುದಾದ್ರೂ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತ ಹೇಳ್ತೀವಿ, ನಮ್ಮಲ್ಲಿ ಇಮಿಡಾಕ್ಲೋಪ್ರಿಡ್ ಇರುತ್ತದೆ ಅಥವಾ ಡೈಮಿಥೋಯೇಟ್ ಇಂತಹ ಒಂದು ಕೀಟನಾಶಕಗಳನ್ನು. ಇಮಿಡಾಕ್ಲೋಪ್ರಿಡ್ ಆದರೆ 1 ಲೀಟರ್ ನೀರಿಗೆ 0.5 ml ನಂತೆ, ಅಥವಾ ನಮ್ಮ ಡೈಮಿಥೋಯೇಟ್ ಈ ಒಂದು ಕೀಟನಾಶಕ ಆದರೆ 1.7 ಮಿಲಿ. ಇದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದಾಗ ಆ ಒಂದು ಕೀಟದ ಹಾವಳಿಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅಕ್ಕ ಮಹದೇವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತಾ ಇದ್ದೀನಿ. ಅದೇ ಮುಖ್ಯವಾಗಿ ನೀರು ನಿಲ್ಲದ ಹಾಗೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡ್ರೆ ಈ ಔಷಧಿಗಳು ಕೆಲಸ ಮಾಡ್ತವೆ ಅಂತ ಹೇಳಿದ್ದಾರೆ. ನೀರು ಹರಿದು ಹೋಗೋದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕಾಗುತ್ತೆ. ಒಳ್ಳೆಯದಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ಈಗಾಗಲೇ ಸರ್ ಇನ್ನೊಂದು ಕರೆ ಇದೆ ತಗೊಳ್ಳೋಣ ಸರ್. ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ರಮೇಶ್ ಶರ್ಮಾ ರೀ ಸರ್. ರಮೇಶ್ ಶರ್ಮಾ ಅವರು ಎಲ್ಲಿಂದ ಸರ್? ಬಸವನ ಬಾಗೇಡಿಯಿಂದ ಸರ್. ಬಸವನ ಬಾಗೇಡಿಯಿಂದ ನಿಮ್ಮ ಸಮಸ್ಯೆ ಏನು ಕೇಳಿ ಸರ್. ಹಾ ಸರ್, ನಮಸ್ಕಾರ ಡಾಕ್ಟರ್ ಸಾಹೇಬ್. ನಮಸ್ಕಾರ, ನಮಸ್ಕಾರ ರಮೇಶ್ ಹೇಳಿ. ಮೆಕ್ಕೆಜೋಳ ಬಿತ್ತೇವ್ರಿ ಸರ್, ಅದ್ರೊಳಗೆ ಸುಳ್ಯಾಗ ಹುಳ ಹತ್ತಿಕೇಸಿ ಎಲ್ಲಾ ಕೊಳಿಲಕತ್ತದ್ರಿ ಸರ್. ಮೆಕ್ಕೆಜೋಳಕ್ಕೆ ಈಗಾಗಲೇ ಕಳೆದ 3 ವರ್ಷದಿಂದ ಈ ಒಂದು ಸುಳಿ ಹುಳದ ಬಾಧೆ ಅಥವಾ ಫಾಲ್ ಆರ್ಮಿ ವರ್ಮ್ ಅಂತ ಏನು ಕರಿತೀವಿ ಆ ಒಂದು ಬಾಧೆ ಕಾಣಿಸ್ತಾ ಇರುತ್ತೆ. ಈಗಾಗಲೇ ನಿಮಗೆ ಅದು ಕಂಡು ಬಂದಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇರತಕ್ಕಂತಹ ಇಮಾಮಿಕ್ಟಿನ್ ಬೆಂಜೋಯೇಟ್ ಈ ಒಂದು ರಾಸಾಯನಿಕವನ್ನು ತಗೊಂಡು 0.2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಕೈ ಪಂಪಿನಿಂದ ಸಿಂಪರಣೆ ಮಾಡಬೇಕು. ಬಹಳಷ್ಟು ಜನ ಅದನ್ನು ಪವರ್ ಸ್ಪ್ರೇಯರಲ್ಲಿ ನಾವು ಮಾಡೋಕೆ ಹೋಗ್ತೀವಿ, ಹತೋಟಿ ಆಗಲ್ಲ. ನೇರವಾಗಿ ಕೈ ಪಂಪ್ ಅಥವಾ ಬೆನ್ನಿಗೆ ಹಾಕೊಳ್ತಕ್ಕಂಥ ಪಂಪನ್ನು ತಗೊಂಡು ನೇರವಾಗಿ ಸುಳಿಗೆ ಆ ಸಿಂಪರಣಾ ದ್ರಾವಣ ಬಿಡುವಂತೆ ಸಿಂಪರಣೆಯನ್ನು ಮಾಡಿದರೆ ಇದರ ಹತೋಟಿ ಸಾಧ್ಯ ಆಗುತ್ತೆ. ಅಲ್ಲದೆ ಇನ್ನೂ ಹಲವಾರು ಕೀಟನಾಶಕಗಳು ಸಹ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಕ್ಲೋರೋಪೈರಿಫಾಸ್ ಇರ್ಬೋದು ಅಥವಾ ಈ ಥರದ ಹಲವಾರು ರಾಸಾಯನಿಕಗಳು ನಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಏನು ಲಭ್ಯ ಇದೆ ಅದನ್ನು ನಾವು ಸಿಂಪರಣೆಯನ್ನು ಮಾಡ್ಬೋದು. ಆದರೆ ಬಹಳ ಎಚ್ಚರಿಕೆ ಅಂದರೆ ಸುಳಿಗೆ ನೇರವಾಗಿ ಸಿಂಪರಣಾ ದ್ರಾವಣ ಬೀಳುವಂತೆ ನೋಡ್ಕೊಳ್ಳಿ. ಸಾವಯವ ಮಾಡ್ಬೇಕಂತ ಹೇಳಿದ್ರೆ ಬಹಳ ಒಳ್ಳೆ ಸಲಹೆ. ಲೆಕಾನಿಸಿಲಿಯಂ ಲೆಕಾನಿ ಅಂತೇಳಿ ಒಂದು ಜೈವಿಕ ಶಿಲೀಂಧ್ರ ನಾಶಕ ನಮ್ಮಲ್ಲಿ ಲಭ್ಯ ಇದೆ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿರ್ಬೋದು ಅಥವಾ ಬಾಗಲಕೋಟೆಯಲ್ಲಿ ನಿಮಗೆ ಲಭ್ಯ ಆಗಿರುತ್ತೆ. ಅದನ್ನು ತಗೊಂಡು ಅಥವಾ ಮೆಟರೈಸಿಯಂ ಅನೈಸೋಪ್ಲೇಯ ಅಂತೇಳಿ ಸಿಗುತ್ತೆ, ಮೆಟರೈಸಿಯಂ ಅಥವಾ ಲೆಕಾನಿಸಿಲಿಯಂ, ಈ ಎರಡು ಜೈವಿಕ ಶಿಲೀಂಧ್ರಗಳನ್ನು ನೀವು ತಗೊಂಡು 2 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಸುಳಿಗೆ ಬೀಳುವಂತೆ ಸಿಂಪರಣೆ ಮಾಡಿದರೆ ಇದರ ಒಂದು ನಿಯಂತ್ರಣ ಸಾಧ್ಯ ಆಗುತ್ತೆ. ಸಿಗುತ್ತೆ ವಿಜಯಪುರ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ನಿಮ್ಮ ಹಿಟ್ನಳ್ಳಿ ಫಾರ್ಮ್ ಅಲ್ಲಿ ಅವರಲ್ಲೂ ಸಹ ಸಿಗುತ್ತೆ. ಒಳ್ಳೆ ಮಾಹಿತಿ ಹೇಳಿದ್ರಿ ಸರ್, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ರಮೇಶ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಮತ್ತೊಂದು ಜೊತೆ ಕರೆ ತಗೊಳ್ಳೋಣ. ಹಲೋ ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಸೋಮಣ್ಣ ಸರ್, ಚಿಲಕ್ಮುಖಿ. ಚಿಲಕ್ಮುಖಿ, ಚಿಲಕ್ಮುಖಿ ಅವರು. ಹೇಳ್ರಿ ಸೋಮಣ್ಣರೇ. ಸರ್ ಇಲ್ಲಿ ರೆಡಾ ಕೇಳ್ತಾ ಇಲ್ಲ ಸರ್, ಈಗ ಕಾರ್ಯಕ್ರಮ ಶುರು ಆಗಿದೆ ಸರ್. ಶುರು ಆಗಿದೆ, ನಿಮ್ ಸಮಸ್ಯೆ ಕೇಳಿ ಸರ್. ತೊಗರಿ ಹಾಕಿನ್ ಸರ್ ನಾನು 2 ಎಕರೆ, ಹಿಂಗಾಗಿ ಅದು ಈಗ 1 ತಿಂಗಳದ್ದು ಐತ್ ಸರ್ ಈಗ. ಸಮಸ್ಯೆ ಏನಿದೆ, ತಜ್ಞರಿದ್ದಾರೆ, ಸಮಸ್ಯೆ ಏನು ಇರೋದಿಲ್ಲ. ಈಗಾಗಲೇ ಕೇವಲ 1 ತಿಂಗಳಾಗಿರೋದ್ರಿಂದ ಸೋಮಣ್ಣ ಬಹಳ ಯೋಚನೆ ಮಾಡಬೇಡಿ. ತೊಗರಿಯಲ್ಲಿ ಹೂ ಬಿಡುವ ಹಂತಕ್ಕೆ ಬಂದಾಗ ಹೂ ಬಿಡತಕ್ಕಂಥ ಕಾಲದಲ್ಲಿ ಒಂದು ತತ್ತಿನಾಶಕಗಳಾದಂತಹ ಪ್ರೊಫೆನಫಾಸ್ ಈ ಔಷಧಿಯನ್ನ 2 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿ. ಮತ್ತೆ ಹೂ ಬಿಡಲಿಕ್ಕೆ ಪ್ರಾರಂಭ ಆದಾಗ ನಮ್ಮಲ್ಲಿ ಈಗಾಗಲೇ ಪಲ್ಸ್ ಮ್ಯಾಜಿಕ್ ಅಂತ ನಾನು ನಿಮಗೆ ಹೇಳಿದೆ, ಆ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ಕಲಬುರಗಿಯಲ್ಲಿ ಅದನ್ನು ಖರೀದಿ ಮಾಡಿ ಅದನ್ನು ನೀವು ಸಿಂಪರಣೆಯನ್ನು ಮಾಡಿದರೆ 2 ಕೆಜಿ 1 ಎಕರೆಗೆ ಸಿಂಪರಣೆ ಮಾಡಿದರೆ ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತು ಕಾಳುಗಳು ಗಾತ್ರ ಮತ್ತು ತೂಕ ಜಾಸ್ತಿ ಬರುತ್ತೆ. ಸೊ 2 ಸಿಂಪರಣೆಯನ್ನು ನೀವು ಮಾಡಬೇಕಾಗುತ್ತೆ, ಆ ಎಚ್ಚರಿಕೆಯಿಂದ ಖಂಡಿತ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸೋಮಣ್ಣರೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ಮುಂದುವರಿಸಿ ಸರ್. ಸಾಮಾನ್ಯವಾಗಿ ಒಂದು ಇತ್ತೀಚೆಗೆ ಹೆಚ್ಚು ಮಳೆ ಆಗ್ತಾ ಇದೆ, ತಂಪು ಹೆಚ್ಚಾಗ್ತಿದೆ, ಇದರಿಂದಾಗಿ ಯಾವ್ಯಾವ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತದೆ? ಈಗಾಗಲೇ ನಮಗೆ ಬಹಳಷ್ಟು ಜನ ಕೇಳ್ತಾ ಇರೋ ಹಂಗೆ ಸೊರಗು ರೋಗ ಜಾಸ್ತಿ ಆಗ್ತಕ್ಕಂಥ ಸಂಭವನೀಯತೆ ಹಲವಾರು ಬೆಳೆಗಳಲ್ಲಿ ಜಾಸ್ತಿ ಇದೆ, ಅದರಲ್ಲೂ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ವಿಶೇಷವಾಗಿ ಜಾಸ್ತಿ ಇರುತ್ತೆ. ಆ ಒಂದು ಎಲ್ಲೆಲ್ಲಿ ಸೊರಗು ರೋಗ ಕಾಣುತ್ತೆ, ಅದು ತರಕಾರಿ ಬೆಳೆಗಳಲ್ಲಿರ್ಬೋದು ಅಥವಾ ದ್ವಿದಳ ಧಾನ್ಯ ಬೆಳೆಗಳಲ್ಲಿರ್ಬೋದು, ಈ ರೀತಿಯಾದಂತಹ ಸೊರಗ ರೋಗ ಕಂಡು ಬಂದಲ್ಲಿ ಕಾರ್ಬನ್ಡೈಜಿಮ್ ಅಂತಕ್ಕಂತಹ ಒಂದು ಶಿಲೀಂಧ್ರ ನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಂತೆ ಮಿಶ್ರಣ ಮಾಡಿ ಚೆನ್ನಾಗಿ ಅದನ್ನು ಬೇರು ತೊಯ್ಯುವಂತೆ ಸಿಂಪರಣೆ ಮಾಡಬೇಕು. ಕೇವಲ ಗಿಡದ ಮೇಲೆ ಸಿಂಪರಣೆ ಅಲ್ಲ, ಬೇರಿನ ಹತ್ತಿರ ಇರತಕ್ಕಂತಹ ಮಣ್ಣು ಚೆನ್ನಾಗಿ ತೊಯ್ಯುವಂತೆ ಸಿಂಪರಣೆಯನ್ನು ಕೊಡಬೇಕು. ಅದರಲ್ಲಿ ಸಾವಯವ ಕೃಷಿಕರು ಇದ್ರೆ ಅಂದರೆ ಟ್ರೈಕೋಡರ್ಮಾ ಅಂತೇಳಿ ಶಿಲೀಂಧ್ರನಾಶಕ, ಜೈವಿಕ ಶಿಲೀಂಧ್ರನಾಶಕ ಲಭ್ಯ ಇದೆ, ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ 4 ಗ್ರಾಂನಂತೆ ಮಿಶ್ರಣ ಮಾಡಿಕೊಂಡು ಅದನ್ನು ಸಹ ಸಿಂಪರಣೆಯನ್ನು ಮಾಡ್ಬೋದು. ಸಸ್ಯಗಳ ಮೇಲೆ ಸಿಂಪರಣೆ ಮಾಡಬೇಕಂತೇಳಿದರೆ 10 ಗ್ರಾಂ 1 ಲೀಟರ್ ನೀರಿಗೆ ಸಹ ನಾವು ಆ ಒಂದು ಶಿಲೀಂಧ್ರನಾಶಕವನ್ನು ತಗೊಂಡು ನಾಜಲನ್ನು ಬಿಚ್ಚಿಕೊಂಡು ಅಥವಾ ಲೂಸ್ ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕಾಗತ್ತೆ, ಇಲ್ಲಾಂದರೆ ನಾಜಲ್ ಬ್ಲಾಕ್ ಆಗುವಂತಹ ಸಂಭವನೀಯತೆ ಇರುತ್ತೆ. ಒಂದು ಕರೆ ಇದೆ ಸರ್, ತಗೊಳ್ಳೋಣ. ಹಲೋ ಹಲೋ ಹಲೋ, ತಮ್ಮ ಹೆಸರು ಹೇಳಿ ಸರ್. ಸಂಗಪ್ಪ ಟೈಲರ್ ಎಲ್ಲಿ ಅವ್ರಿ ಸರ್? ಯಾವ್ರಿ? ಯಾವ್ರಿ? ನವಲಹಳ್ಳಿ. ಯಾವ ತಾಲೂಕು? ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು. ಕುಷ್ಟಗಿ ತಾಲೂಕು. ಸಮಸ್ಯೆ ಕೇಳಿ ಸರ್, ತಜ್ಞರು ಇದ್ದಾರೆ. ತೊಗರಿ ಹಾಕಿವ್ ಸರ್ ಆಗ. ಈಗ ಹೇಳಿದ್ರು ಸರ್, ಅದ್ ಯಾವ್ದ ಏನ ಸರ್, ಪೊಕೋನ ಪೋಸ ಏನ ಹೂ ಬಂದ ಬೂಟಾಗ ನಿಮ್ಮ ತಾವರಗೆರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ ಪ್ರೊಫೆನೋಪಾಸ್ ಅಂತ ಕೇಳಿ, ಪ್ರೊಫೆನೋಪಾಸ್ ಅಂತ ಕೇಳಿ, ಇಲ್ಲ ಅಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ನಂಬರ್ ಸಿಗುತ್ತೆ, ನೀವು ವೈಯಕ್ತಿಕವಾಗಿ ಆಮೇಲೆ ಬೇಕಾದ್ರೂ ಮೆಸೇಜ್ ಮಾಡಿಸ್ಕೊಳ್ಳಿ. ಸಂಗಪ್ಪರೇ, ಕಾರ್ಯಕ್ರಮದ ಕೊನೆಯಲ್ಲಿ ಇವ್ರ ನಂಬರ್ ಹೇಳ್ತೀವಿ, ಕಾರ್ಯಕ್ರಮ ಕೇಳ್ತೀರಿ, ಆಮೇಲೆ ಅದನ್ನ ನೀವು ತತ್ತಿನಾಶಕ ಅಂತ ಕೇಳಿದ್ರು ಕೊಡ್ತಾರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ. ತೊಗರಿಗೆ ಸರ್ ಹೂ ಬಿಡೋ ಟೈಮಲ್ಲಿ ತತ್ತಿನಾಶಕದ ಔಷಧಿ ಕೊಡ್ರಿ ಅಂದ್ರೂ ಕೊಡ್ತಾರೆ, ಅದಕ್ಕೆ ಪ್ರೊಫೆನೋಪಾಸ್ ಅಂತ ಹೇಳಿ ಕರೀತಾರೆ. ಕೊನೆಯಲ್ಲಿ ತಜ್ಞರ ನಂಬರ್ ನಿಮ್ಗೆ ಕೊಡ್ತೀವಿ, ಅದನ್ನ ಬರೆದಿಟ್ಕೊಳ್ಳಿ, ಯಾವಾಗ ಬೇಕಾದ್ರೂ ನೀವು ಅವ್ರನ್ನ ಕರೆ ಮಾಡ ಮಾಹಿತಿಯನ್ನು ತಗೋಬಹುದು. ಅದು ಕಾಪು ಬರೋದು ಯಾವ್ದು ಹೇಳಿದ್ರಿ ಸರ್? 2 ಕೆಜಿ ಹೇಳಿದ್ರಿ ಸರ್? ಪಲ್ಸ್ ಮ್ಯಾಜಿಕ್ ಅಂತ ಇರುತ್ತೆ. ಪಲ್ಸ್ ಮ್ಯಾಜಿಕ್ ಅಂತ ಸಿಗುತ್ತೆ ನಿಮಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ. ಆದ್ರೆ ಅದು 2 ಕೆಜಿಗೆ ಕೇವಲ 340 ರೂಪಾಯಿ ಆಗುತ್ತೆ. ನೀವು ಹೊರಗಡೆ ಖಾಸಗಿಯಾಗಿ ತಗೊಂಡ್ರೆ 700-800 ರೂಪಾಯಿ ಆಗುತ್ತೆ. ಹಾಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಕೊಪ್ಪಳದಲ್ಲಿ ಇರತಕ್ಕಂತಹ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಕ್ಕೆ ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನುವಂತಹ ನಂಬರ್ ಅನ್ನು ನೇರವಾಗಿ ಸಂಪರ್ಕ ಮಾಡಿಕೊಡ್ತಾರೆ. ಕೊಪ್ಪಳದಲ್ಲಿ ಕೃಷಿ ವಿಸ್ತರಣಾ ಕೇಂದ್ರ ಇದೆ, ಅಲ್ಲಿ ನೀವು ಭೇಟಿ ಮಾಡಬಹುದು. ಖಂಡಿತ ನಿಮಗೆ ಕಾರ್ಯಕ್ರಮ ಕೊನೆಯಲ್ಲಿ ನಂಬರ್ ಕೊಡ್ತೀವಿ, ಅದನ್ನ ಬರೆದಿಟ್ಕೊಳ್ಳಿ. ಧನ್ಯವಾದಗಳು ಸಂಗಪ್ಪರೇ. ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಸೋಮಶೇಖರ್ ಅಂತ ಸರ್, ಅವರಬಂಗ್ಲೆ ತಾಲೂಕು ನಾರಾಯಣ ದೇವರ ಕೆರೆಯಿಂದ. ಸೋಮಶೇಖರ್ ಅವರು ನಾರಾಯಣ ದೇವರ ಕೆರೆ, ಎಂಡಿ ಕೆರೆ ಅಂತ ಹೇಳಿ ಕರೀತಾರೆ ಅದನ್ನ. ಹೌದು ಸರ್, ಕರೆಕ್ಟ್. ಸಮಸ್ಯೆ ನಿಮ್ಗೆ ಏನ್ ಸಮಸ್ಯೆ ಇದೆ ಸರ್? ಸರ್, ನಾವು ಈಗ ಕಬ್ಬು ನಾಟಿ ಮಾಡಿ 6-7 ತಿಂಗಳಾಗಿದೆ ಸರ್. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಹೇಳಿ. ನಿಮ್ ಜೇನು ಸಾಕಾಣಿಕೆ ಬಗ್ಗೆ ಕೇಳಿದ್ ಸರ್, ಇವತ್ತು ನಮ್ಗೆ ಒಳ್ಳೆ ಪುಣ್ಯ ಅನ್ಮ ಸರ್ ನಿಮ್ ಮಾತು ಕೇಳಿ. ಸರ್, ನಮ್ ಕಬ್ಬು ನಾಟಿ ಮಾಡಿ 6-7 ತಿಂಗಳಾಗಿದೆ ಸರ್. ಓಕೆ. ಅದು ಈಗ ಗರಿಯಡಿಗಡೆ ದೇವುಣ್ಣಿ ಅಂತೇಳಿ ಬೆಳ್ಳಗೆ ಬಹಳ ಹುಳುಗಳು ಆಗಿ ಕಬ್ಬುಗಳು ಕರ್ರಗಾಗಿ ಒಣಕಟ್ಟೆ ಸರ್. ಒಂದು ಇದು ಪೇಟೆಗೆ ಹೋಗಿ ಒಂದು ಆಮ್ಲ ಅಂತ ಒಂದು ಔಷಧ ಒಂದು ಹೊಡಿತು ಸರ್, 8 ದಿನ ಇರ್ತಾವ, ಮತ್ತೆ ಆಮೇಲೆ ಬಂದು ಮತ್ತೆ ಹಾಗೆ ಗುಳಾಗ್ತಾವ ಸರ್. ಅದಕ್ಕಾಗಿ ಅದು ಬರ್ಲಿಂಗ್ ಏನಾದ್ರೂ ಹಾಗೆ ಮಾಡಕ್ ಹೋಗ್ಬೇಡಿ. ನಮ್ಮಲ್ಲಿ ನೀವು ಒಂದ್ ಕೆಲಸ ಮಾಡಿ, ಧಾರವಾಡ ಅಥವಾ ನಿಮಗೆ ಹಗರಿ ಬೊಮ್ಮನಳ್ಳಿ ಆಯ್ತಂತಂದ್ರೆ ಧಾರವಾಡದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಾವಯವ ಕೃಷಿ ಸಂಸ್ಥೆ ಅಂತ ಹೇಳಿ ಇದೆ. ಅಲ್ಲಿ ಅವರು ಈ ಒಂದು ಹುಳವನ್ನ ತಿಂತಕ್ಕಂತಹ ಇನ್ನೊಂದು ಹುಳವನ್ನ ಕೊಡ್ತಾರೆ, ಡೈಫಾ ಅಂತೇಳಿ. ಡೈಫಾ ಅಂತ ಕೊಡ್ತಾರೆ ಅವ್ರು, ಕೊಡ್ತಾರೆ ಈ ತರ ಕಪ್ಪಿಗೆ ತರ ಆಗಿದೆ ಅಂತ ಹೇಳಿದ್ರೆ, ಒಂದ್ ದಿವಸ ನೀವು ಹೋಗಿ ಅದನ್ನ ತಗೊಂಡು ಬಂದ್ಬಿಡಿ. ನಾನು ಈ ಕಾರ್ಯಕ್ರಮದ ಕೊನೆಯಲ್ಲಿ ನನ್ನ ನಂಬರ್ ಕೊಡ್ತೀನಿ, ಆ ನಂಬರ್ ಅನ್ನ ನೀವು ನನಗೆ ಸಂಪರ್ಕ ಮಾಡ್ರಿ, ಅವ್ರ ಅಲ್ಲಿಯ ಕಾಂಟ್ಯಾಕ್ಟ್ ಕೊಡ್ತೀನಿ ನಿಮಗೆ, ಸಂಪರ್ಕವನ್ನು ಕೊಡ್ತೀನಿ. ಅದನ್ನ ತಂದು ನೀವು ಕಬ್ಬಿನಲ್ಲಿ ಬಿಡುಗಡೆ ಮಾಡೋದ್ರಿಂದ ನಿಮಗೆ ಸಂಪೂರ್ಣವಾದಂತ 100-100 ಹತೋಟಿ ಸಿಗುತ್ತೆ. ಈ ರಾಸಾಯನಿಕಗಳನ್ನ ನಮಗೆ ಸಿಂಪಡಣೆ ಮಾಡೋಕ್ಕೂ ಕಷ್ಟ ಆಗುತ್ತೆ, ಅದ್ರ ಬದಲು ಅದನ್ನ ತಂದು ಬಿಡುಗಡೆ ಮಾಡಿ. ಸೋಮಶೇಖರ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತಿದ್ದೀನಿ. ಈಗ ಅದೇ ಒಳ್ಳೆಯದು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕಾರ್ಯಕ್ರಮ ಮುಗಿಯೋರಿಗೆ ಕೇಳ್ತಾರೆ, ಮತ್ತೆ ನಿಮ್ಗೆ ಬೇರೆ ಏನಾದ್ರು ಮಾಹಿತಿ ಸಿಗಬಹುದು. ಓಕೆ ಓಕೆ ಓಕೆ ಓಕೆ, ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ, ತಮ್ಮ ಹೆಸರು ಹೇಳಿ ಸರ್. ಹಲೋ ಸರ್. ಹೆಸರು ಹೇಳಿ ಸರ್, ಹೆಸರು ಹೇಳಿ. ಅದು ಸಸಿ ಮೇಲೆ ಹಾಕಿ. ನಿಮ್ ಹೆಸರು ಹೇಳಿ ಫಸ್ಟ್, ಹೆಸರು ಹೇಳಿ. ನಮ್ಮ ಹೆಸರು ನಿಂಗಪ್ಪ. ನಿಂಗಪ್ಪ ಯಾವ್ರಿ? ನಮ್ದು ಗಂಗಾವತಿ ಅಂತ. ಯಾವ್ದ್ರಿ? ಗಂಗಾವತಿ. ಗಂಗಾವತಿ ಅವರು. ಈಗ ತಜ್ಞರಿದ್ದಾರೆ ಡಾಕ್ಟರ್ ಪಿ ಆರ್ ಬದ್ರಿ ಪ್ರಸಾದ್ ಅವರು. ನಿಮ್ಮ ಸಮಸ್ಯೆ ಏನು ಹೇಳಿ? ನಮಸ್ತೆ ನಮಸ್ತೆ ನಿಂಗಪ್ಪ ಅವರು, ಹೇಳಿ. ಹಲೋ ಸರ್, ಅದಿದು ಭತ್ತ ಸರ್, ಸಸಿ ಹಾಕಿದ್ವಿ ಸರ್ ಬೀದಿಗೆ ಸರ್, ಅದು ಮೇಲೆ ಗರಿ ಒಣ ಕಟ್ಬಿಡತ್ರಿ, ಅವ್ರು ಸಸಿ ಬಡ್ಡೆಗ ಕೋದ ಹಾಕತ್ತಾರ. ಬಡ್ಡೆ ಕೊಳಿತಾ ಇದೆ, ಮೇಲ್ಗಡೆ ಗರಿ ಒಣಗ್ತಾ ಇದೆ. ಸರ್ ನಿಮ್ದು 8 ದಿನ ಆಯ್ತ್ರಿ. ಗಂಗಾವತಿಯಲ್ಲಿ ನೀವು ಸ್ಥಳೀಯ ಗಂಗಾವತಿಯವರೇ ಇದ್ಕೊಂಡು, ಕೃಷಿ ಸಂಶೋಧನಾ ಕೇಂದ್ರ ನಿಮ್ಮಲ್ಲೇ ಇದೆ, ಭತ್ತದ ಕೃಷಿ ಸಂಶೋಧನಾ ಕೇಂದ್ರ. ದಯವಿಟ್ಟು ಒಂದು 4 ಗರಿಯನ್ನು ತಗೊಂಡ್ಬಂದ್ಬಿಡಿ, ಸಸಿಯನ್ನೇ ತನ್ನಿ, ನೇರವಾಗಿ ನಮ್ ಜೊತೆ ಮಾತಾಡ್ಕೊಂಡು ಅದಕ್ಕೆ ಪರಿಹಾರವನ್ನು ತಗೊಂಡು ಹೋಗೋರಂತೆ. ನಿಂಗಪ್ಪ ಅವರೇ, ನಿಂಗಪ್ಪ ಅವರೇ, ನೀವು ಕೃಷಿ ವಿಷಯದಲ್ಲಿ ನೋಡಿದ್ರಲ್ವಾ ಗಂಗಾವತಿಯಲ್ಲಿ? ಕನಕಗಿರಿ ರಸ್ತೆಯಲ್ಲಿ ಬನ್ನಿ. ನೀವು ಕಾರಟಗಿಯಲ್ಲ, ಕನಕಗಿರಿ ರಸ್ತೆಯಲ್ಲಿ ಇರತಕ್ಕಂತ ಗಂಗಾವತಿಯ ಕನಕಗಿರಿ ರೋಡ್ ಅಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಅಂತಿದೆ, ಅಲ್ಲಿಗೆ ತಗೊಂಡ್ಬನ್ನಿ. ನೀವು ಪ್ರಾಪರ್ ಗಂಗಾವತಿಯವರೇ ಇರೋದ್ರಿಂದ ನಿಮ್ಗೆ ಹತ್ತಿರದಲ್ಲೇ ಆಗುತ್ತೆ, ಹತ್ತಿರದಲ್ಲೇ ಆಗುತ್ತೆ. ಭತ್ತದ ಗರಿಗಳನ್ನ ತಗೊಂಡೋಗಿ, ಮತ್ತೆ ಜನರಲ್ ಆಗಿ ಅಥವಾ ಬೇರೆ ಕೇಳುಗರಿಗೂ ಉಪಯೋಗ ಆಗ್ಲಿ ಅಂತೇಳಿ ಈ ತರದ ಒಂದು ಸಮಸ್ಯೆ ನಿಮ್ಮಲ್ಲಿ ಏನಾದರೂ ಇದ್ರೆ, ಮೇಲ್ಗಡೆ ಗರಿ ಒಣಗ್ತಕ್ಕಂಥದ್ದು ಅಥವಾ ಕೆಳಗಡೆ ಕೊಳಿತಾ ಇರತಕ್ಕಂತಹ ಒಂದು ನೀವು ಸಿಂಪ್ಟಮ್ ಅನ್ನು ನೀವು ಚಿಹ್ನೆಗಳನ್ನ ಕಂಡ್ರೆ, ಮೊದಲನೇದಾಗಿ ಗರಿ ಒಣಗಲಿಕ್ಕೆ ಪೊಟ್ಯಾಶ್ ಕೊರತೆ ಇರುತ್ತೆ. ಸ್ವಲ್ಪ ಒಂದು ಪೊಟ್ಯಾಶ್ ಯುಕ್ತವಾದಂತಹ ಯಾವುದೇ ಒಂದು ಗೊಬ್ಬರವನ್ನ ಸಿಂಪರಣೆ ಅಥವಾ ಸ್ವಲ್ಪ ಪೊಟ್ಯಾಶ್ ಅನ್ನ ನೀವು ಸಸಿ ಮಡಿಗೆ ಹಾಕೋದ್ರಿಂದ ಗರಿ ಸುಟ್ಟಿರೋದನ್ನ ನೀವು ಹತೋಟಿಯನ್ನ ಮಾಡಬಹುದು. ಕೆಳಗಡೆ ಬಟ್ಟೆ ಕೊಳಿತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ಕಾರ್ಬನ್ ಸಿ ಓ ಸಿ ಅಂತ ಸಿಗುತ್ತೆ, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ ನಾವು, ಸಿ ಓ ಸಿ ಅಂತ ಹೇಳ್ತೀವಿ. ಸಿ ಓ ಸಿ ಅಂತ ಕೇಳಿದ್ರೆ ಕೊಡ್ತಾರೆ. ಒಂದು ಲೀಟರ್ ನೀರಿಗೆ 3 ಗ್ರಾಂನಂತೆ ಮಿಶ್ರಣ ಮಾಡಿ ಅದನ್ನ ಸಸಿ ಮಡಿಗೆ ಸಿಂಪರಣೆ ಮಾಡಿದಾಗ ಆ ಒಂದು ಬೇರು ಕೊಳೆಯೋದನ್ನ ಸಹ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಪ್ರೇ ಮಾಡಿದ್ರೆ ಏನು ಏನು ತೊಂದರೆ ಇಲ್ಲ, ಸಿಂಪರಣೆ ಮಾಡಬಹುದು. ನಾವು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ನಾವು ಯಥೇಚ್ಛವಾಗಿ ಹಾಕೋದಿಲ್ಲ, ಸಸಿ ಮಡಿಗೆ ಹಾಕಬೇಕಾದಾಗ ಕೇವಲ 5 ಗ್ರಾಂ 1 ಲೀಟರ್ ಹಾಕಿದ್ರೆ ನಿಮ್ ಇಡೀ ಸಸಿ ಮಡಿಗೆ ಸಾಕಾಗತ್ತೆ. ನಿಂಗಪ್ಪರೆ ನಿಮಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿನಿ, ಮತ್ತೆ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ಬೋದು, ಕೆವಿಕೆಗೆ ಹೋದ್ರೆ ಅಲ್ಲಿ ನಿಮಗೆ ಇನ್ನೂ ಸೂಕ್ತ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಮುಂಡಿಯಲ್ಲಿ ಸರ್, ಗ್ರಾಮ ಪಂಚಾಯತ್ ಸರ್, ಗುಂಡ್ಲೋದ್ಗೇರಿ. ಗುಂಡ್ಲೋದ್ಗೇರಿ ಸರ್, ಗುಂಡ್ಲೋದ್ಗೇರಿ. ಗುಂಡ್ಲೋದ್ಗೇರಿ, ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ. ಮಲ್ಲಪ್ಪ ಸರ್, ಎಸ್ ಮಲ್ಲಪ್ಪ. ಮಲ್ಲಪ್ಪರೇ, ತಜ್ಞರಿದ್ದಾರೆ ಸ್ಟುಡಿಯೋದಲ್ಲಿ, ನಿಮ್ಮ ಸಮಸ್ಯೆ ಏನ್ ಹೇಳಿ? ಸರ್, ನಾವೀಗ 1.5 ಎಕರೆ ಮಾವಿನ ಗಿಡ ಇಟ್ಟು ಸರ್, 1 ತಿಂಗಳಾಯ್ತು ಸರ್ ಈಗ. ನೀವು ಸ್ವಲ್ಪ ರೇಡಿಯೋದಿಂದ ದೂರ ಇರಿ. ಕಡಿಮೆ ಮಾಡಿ ಸರ್, ರೇಡಿಯೋ ವ್ಯಾಲ್ಯೂಮ್ ಕಡಿಮೆ ಮಾಡಿ, ಇಲ್ಲ ನೀವು ರೇಡಿಯೋದಿಂದ ಸ್ವಲ್ಪ ದೂರ ಇದ್ಬಿಡಿ. ಸರ್ ಸರ್ ಹೇಳಿ, ಏನ್ ಸಮಸ್ಯೆ ಹೇಳಿ? ಅದೇ ಒಂದು ಫಸ್ಟ್ ಜೂನ್ ತಿಂಗಳ ಇಟ್ಟಿವಿ ಸರ್ ಸಸಿ. ಹೇಳಿ. ಮಾನ್ ಸಸಿ ಸರ್, ಮಾನ್ ಸಸಿ ಹೇಳಿ ಹೇಳಿ. ಸಪೋಟ ಮಾನ್, ಮಾನ್ ಗಿಡ, ಮತ್ತೆ ಇವು ಸಪೋ, ಇವು ಪ್ಯಾರ್ಲ, ಅವೆಲ್ಲ ಐತಿ ಸರ್. 1.5 ಎಕರೆ ಅವು ಸ್ವಲ್ಪ ಬಿಳೆ, ಇದು ಏನಂತಾರೆ ಸರ್, ಜಿಜಿ ಬಿಳೆ ಜಿಜಿ ಅಂತ ಸಿಕ್ಕಿ ಸಿಕ್ಕಿ ಬಿಟ್ಟು ಸರ್ ಸುಳಿ ಮೇಲೆ. ಅದೇ ಅದಕ್ಕೆ ಏನೋ ಪರಿಹಾರ ಸರ್? ಆ ತರದ್ ಇತ್ತಂತಂದ್ರೆ ಬಹಳ ಸರಳವಾದಂತ ಪರಿಣಾಮ ನಿಮ್ಮಲ್ಲಿ ಕೆಲವೇ ಗಿಡಗಳು ಇರೋದ್ರಿಂದ. ಆ ತರ ಒಂದು ಹಲ್ಲುಜ್ಜ ಬ್ರಷ್ ಇರುತ್ತಲ್ಲ, ವೇಸ್ಟ್ ಅಥವಾ ಉಜ್ಜಿ ವೇಸ್ಟ್ ಆಗಿರತಕ್ಕಂತ ಹಲ್ಲುಜ್ಜ ಬ್ರಷ್ ತಗೊಳ್ರಿ. ಒಂದು ಬಟ್ಲಲ್ಲಿ ಸ್ವಲ್ಪ ಚಿಮಣಿ ಎಣ್ಣೆ ತಗೊಳ್ರಿ. ಸೊ ಆ ಹುಳ ಎಲ್ಲೆಲ್ಲಿ ಇರ್ತಾವ ಆತರ ಬಿಳಿಜಿಗೆ ಅದನ್ನ ಬ್ರಷ್ಗೆ ಒರೆಸ್ಕೊಂಡು ನೀವು ಈ ಒಂದು ಕೆರೋಸಿನ್ ಅಥವಾ ಸೀಮೆ ಎಣ್ಣೆ ಒಳಗೆ ಚಿಮಣಿ ಎಣ್ಣೆ ಒಳಗೆ ಹದ್ದಿದ್ರೆ ಅವು ಸಾಯ್ತವೆ. ಮತ್ತೆ ಅದಕ್ಕೋಸ್ಕರ ವಿಶೇಷವಾಗಿ ಸಿಂಪರಣೆ ಮಾಡೋದು ಬೇಡ. ಅಥವಾ ನೀವು ಆತರ ತೆಕ್ಕೊಂಡ ಮೇಲೆ ಒಂದ್ಸಲಿ ಯಾವ್ದಾದ್ರು ಒಂದು ಒಂದು ಕೀಟನಾಶಕ ಸಿಂಪರಣೆ ಮಾಡೋದೇ ಇತ್ತಂತಂದ್ರೆ ಒಂದು ಶಾಂಪು ಪ್ಯಾಕೆಟ್ ಅನ್ನ ಸೇರಿಸಿ ಶಾಂಪುನ ಮಿಶ್ರಣ ಮಾಡಿ ಯಾವ್ದಾದ್ರು ಒಂದು ಸಿಂಪರಣೆ ಕೊಡಿ. ನಿಮ್ಮಲ್ಲಿ ಇರತಕ್ಕಂತ ಒಂದು ಇಮಿಡಾಕ್ಲೋಪ್ರೇಟ್ ಇರ್ಬೋದು ಅಥವಾ ಡೈಮಿಥೈಟ್ ಇರ್ಬೋದು, ನಿಮ್ಮಲ್ಲಿ ಲಭ್ಯ ಇರತಕ್ಕಂತ ಮಾನೋಕ್ರೋಟೋಫಾಸ್ ಇರ್ಬೋದು, ಇಂತ ಸಿಂಪರಣೆಯನ್ನ ಕೊಟ್ಟಾಗ ಅದು ಕ್ಲೀನ್ ಆಗಿ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಹೇಳಿ. ಅದು ಇದು 1.5 ಎಕರೆ ಈಗ ಸೂರ್ಯಕಾಂತಿ ಹಾಕಿ ಸರ್, ಅವು ಒಂದೊಂದೇ ಗಿಡ ಪೂರ ಒಣಗಿ ಹೋಗ್ತಾವ ಸರ್, ಒಣಗಿ ಹೋಗಿ ಹಂಗ ಎಣ್ಣೆ ಇದಾವೆ, ಹೂವು ಆಳ್ತಾವ ಸರ್. ಅಲ್ಲಿಗ ನಿಮ್ಗೆ ಮಸಾಲೆ ಭೂಮಿನಾ? ಕರೆ ಭೂಮಿ ಸರ್, ಸ್ವಲ್ಪ ಕರೆ ಭೂಮಿ ಸರ್. ಕರೆ ಭೂಮಿ ಕರೆ ಬಸ, ಕರೆ ಮಸಾರಿ ಸರ್. ಕರೆ ಮಸಾರಿ ಅದ, ಕರೆ ಮಸಾರಿ ಇತ್ತಂತಂದ್ರೆ ಅಂತ ಒಣಗದು ಅಲ್ಲಲ್ಲೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಕಾರ್ಬೆಂಡೈಸಿಮ್ ಈ ಒಂದು ಕೀಟನಾಶಕ ನಿಮ್ಮಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ, ಅದನ್ನ ತಗೊಂಡು ಅದನ್ನ 1 ಗ್ರಾಂ 1 ಲೀಟರ್ ಜೊತೆಗೆ ಮಿಶ್ರಣ ಮಾಡಿಕೊಂಡು ಒಂದು ಸಾಲು ಹಿಡಿದು ಸಿಂಪರಣೆಯನ್ನ ಮಾಡಿ ಅಥವಾ ಒಂದು ಬಕೆಟ್ಗೆ ಹಾಕೊಂಡು ಎಲ್ಲೆಲ್ಲಿ ಆ ತರದ ಚಿಹ್ನೆ ಕಾಣ್ತಾ ಇದೆ ಅಂತ ಗಿಡದ ಅಕ್ಕಪಕ್ಕದಲ್ಲಿ ಆ ಬುಡಕ್ಕೆ ಸುರಿತಾ ಹೋಗ್ರಿ. ಒಳಗಷ್ಟೇನ್ ಬೇಡ, ಎಲ್ಲೆಲ್ಲಿ ಆಗ್ತಾ ಇದೆ ಅಲ್ಲಿಗೆ ಮಾಡಿದ್ರು ಸಹ ಹತೋಟಿ ಆಗುತ್ತೆ. ಒಳ್ಳೇದು ಮಲ್ಲಪ್ಪರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಹಲೋ ಸರ್. ಹಲೋ, ನಾ ಕಾಮನೂರಿಂದ ರಮೇಶ್ ಅಂತ ಸರ್ ಮಾತಾಡೋದು. ಕಾಮನೂರಿಂದ ರಮೇಶ್. ಹ್ಮ್ ಸರ್. ಹೇಳ್ರಿ, ತಜ್ಞರು ಇದ್ದಾರೆ, ನಿಮ್ ಸಮಸ್ಯೆ ಏನ್ ಕೇಳಿ ಸರ್? ನಾವು ಮೆಕ್ಕೆಜೋಳ ಹಾಕಿದೀವಿ, ಅದು ಗರಿಯನ್ನ ಕೆಂಪಾಗ್ಬಿಟ್ಟಿದೆ ನೋಡಿ ಸರ್, ಒಂದ್ ಹತ್ರ ಹಣ್ಣು ಹಾಕಂತ ನೋಡತಿ. ಗರಿ ಕೆಂಪಾಗಿದೆ ಮೆಕ್ಕೆಜೋಳ, ಎಷ್ಟು ದಿವಸದಿದೆ ಬೆಳೆ? ಒಂದು ತಿಂಗಳದ್ದು ಸರ್. ಎರಡು ತಿಂಗಳದ್ದಿದೆ. ಹಾಗಿತ್ತಂತಂದ್ರೆ ಅದಕ್ಕೆ ಸ್ವಲ್ಪ ನೀವೇನಾದ್ರು ಜಿಂಕ್ ಅಥವಾ ಕಬ್ಬಿಣ ಏನಾದ್ರು ಅದು ಹಾಕಿದಿರಾ? ಲಘು ಪೋಷಕಾಂಶ ಏನಾದ್ರು ಕೊಟ್ಟಿದ್ರೆ? ಸರ್ ಹಾಕಿದ್ವಿ ಸರ್. ನೋಡಿ, ಹಾಕಿರ್ಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಲಘು ಪೋಷಕಾಂಶ, ಜಿಂಕ್ ಆದ್ರೆ ಒಂದು ಎಕರೆಗೆ 8 kg ಅಷ್ಟು, ಅಥವಾ ನಿಮ್ಮ ಕಬ್ಬಿಣದ ಕೊರತೆ ಇರ್ಬೋದು, ಫೆರಸಲ್ಫೇಟ್ ಅಂತ ಸಿಗುತ್ತೆ, ಕಬ್ಬಿಣದ ಸಲ್ಫೇಟ್ ಅಂತ ಸಿಗುತ್ತೆ, ಅರ್ಧ ಗ್ರಾಮ್ 1 liter ಸಿಂಪರಣೆಯನ್ನ ಕೊಡ್ಬೇಕಾಗತ್ತೆ. ಅದು ಕೊರತೆ ಯಾವ್ದನ್ನ? ಮ್ಯಾಗ್ನೀಷಿಯಂ. ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ಬೇಡ, ಇದು ಮೋಸ್ಟ್ಲಿ ಇದು ಎರಡರ ಒಂದು ಕೊರತೆ ನಿಮ್ಮಲ್ಲಿ ಕಾಣ್ತಾ ಇರುತ್ತೆ. ಜಿಂಕಿನ ಪ್ರಾಬ್ಲಮ್ ಇರ್ತಲ್ಲ ಸರ್, ಆ ತರ ಕೆಂಪಾಗಿ ಜಿಂಕ್ ಅಥವಾ ಕಬ್ಬಿಣದ ಕೊರತೆ ಆಗಿರುತ್ತೆ, ಅದನ್ನ ನೀವು ಶಿಫಾರಸು 3 ವರ್ಷಕ್ಕೆ ಒಂದ್ಸಲಿ ನಾವು ಮಣ್ಣಿಗೆ ಸೇರಿಸಿ ಅಂತ ಹೇಳ್ತೀವಿ. ಅದು ಸೇರಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಸೇರಿಸಿ. ಈಗ ಥ್ಯಾಂಕ್ ಯು ಸರ್, ಫೋನ್ ನಂಬರ್ ಕೊಡಿ ಸರ್, ಲಾಸ್ಟ್ ಮಾಹಿತಿ. ರಮೇಶ್ ಅವರೇ, ಕಾರ್ಯಕ್ರಮ ಕೇಳ್ತೀರಿ, ಕೊನೆಗೆ ದೂರವಾಣಿ ಸಂಖ್ಯೆಯನ್ನು ಕೊಡ್ತಾರೆ ತಜ್ಞರದು. ಆಯ್ತು, ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಮುಂದುವರಿಸಿ. ಅದೇ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಬಹಳಷ್ಟು ಜನ ಪ್ರಶ್ನೆಗಳು ಬರ್ತಾ ಇದೆ, ಮುಂಗಾರು ನಡೀತಾ ಇದೆ, ಇದೇ ತರದಲ್ಲಿ ನಮ್ಮ ತುಂಗಭದ್ರಾ ಒಡಲಲ್ಲಿ ಈಗಾಗಲೇ ಭತ್ತದ ನಾಟಿ ನಡೀತಾ ಇದೆ, ಕಾರ್ಯಕ್ರಮ ಹಲವಾರು ಕಡೆ ಇನ್ನೂ ಪ್ರಾರಂಭ ಆಗಲಿಕ್ಕಿದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ರೈತರಿಗೆ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ, ಈಗಾಗಲೇ ಹಸಿರೆಲೆ ಗೊಬ್ಬರಗಳನ್ನು ನಾವು ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸಿ ಅಂತ ಹೇಳ್ತಾ ಇರ್ತೀವಿ. ಸೊ ಈಗಾಗಲೇ ಜೋನಿ ಆಗಲಿ ಅಥವಾ ಪಿಳ್ಳು ಪೆಸರಾಗಲಿ ಈ ಥರದ ಸೆಣಬು ಇಂಥದನ್ನು ಬೆಳೆದಿರ್ತಕ್ಕಂಥ ರೈತರು ಇದು ಸಕಾಲ, ಯಾಕೆಂದರೆ ಮಳೆನೂ ಚೆನ್ನಾಗಾಗ್ತಾ ಇದೆ. ಸೊ ಇಂತಹ ಮಣ್ಣಿನಲ್ಲಿ ಬೇಗ ಅದನ್ನು ಕರಗಿಸಲಿಕ್ಕೆ ಸಹಾಯ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಚೆನ್ನಾಗಿ ಮೊಗ್ಗು ಹೊಡೆದು ಅಲ್ಲಿಗೆ ಉಳುಮೆ ಮಾಡಿ ಅದನ್ನು ನಂತರ ಪಡ್ಲರ್ ಹೊಡೆದಾಗ ಯಥೇಚ್ಛವಾಗಿ ನಮಗೆ ಈ ಒಂದು ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸ್ದಂಗೆ ಅನುಕೂಲ ಆಗುತ್ತೆ. ಸೊ ಅಂತಹ ಸಂದರ್ಭ ಇರಲಿಲ್ಲ ಅಂತ ಹೇಳಿದರೆ ಎಲ್ಲಿ ನಿಮಗೆ ಲಭ್ಯ ಇದೆ ಅಲ್ಲಿ ಯಥೇಚ್ಛವಾಗಿ ಸಿಗ್ತಕ್ಕಂಥ ಕಡೆ ನಮ್ಮ ಸಗಣಿ ಗೊಬ್ಬರ ಆಗಲಿ ಅಥವಾ ಎರೆಹುಳು ಗೊಬ್ಬರವಾಗಲಿ ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ. ಅದೇ ರೀತಿ ಈಗಾಗಲೇ ನಾಟಿಯನ್ನು ಮಾಡ್ತಾ ಇರತಕ್ಕಂಥವ್ರು, ವಿಶೇಷವಾಗಿ ಭತ್ತದ ನಾಟಿಗೆ ಹೋಗ್ತಾ ಇರತಕ್ಕಂಥವ್ರು, ಈ ಜೈವಿಕ ಗೊಬ್ಬರಗಳಾದಂತಹ ಅಜೋಸ್ಪೈರಿಲಮ್ ಅಂತೇಳಿ ಸಿಗುತ್ತೆ, ಈ ಅಜೋಸ್ಪೈರಿಲಮ್ಮನ್ನು ನಮ್ಮ 1 liter ನೀರಿಗೆ 20 gram ನಾವು ಕರಗಿಸ್ಕೊಂಡು ನೀವು ಸಸಿ ಕಿತ್ತ ನಂತರ ಅದರ ಬೇರುಗಳನ್ನು 15 ನಿಮಿಷಗಳ ಕಾಲ ಈ ಅಜೋಸ್ಪೈರಿಲಮ್ ದ್ರಾವಣದಲ್ಲಿ ಅದ್ದಿ ನಂತರ ನಾಟಿ ಮಾಡೋದ್ರಿಂದ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಅದೇ ರೀತಿ ಇಂತಹ ರೈತರು ಈಗ ಹಲವಾರು ಸಲ ಹಗೆ ಸಾಯೋದು ಅಥವಾ ಸಸಿ ಸಾಯೋದನ್ನು ನಾವು ಗಮನಿಸ್ತಾ ಇರ್ತೀವಿ ಭತ್ತದಲ್ಲಿ ವಿಶೇಷವಾಗಿ. ಅಂತ ಸಂದರ್ಭದಲ್ಲಿ ನೀವು ಈ ಒಂದು ಬೀಜೋಪಚಾರವನ್ನು ನಾವು ಮಾಡಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಹಲವಾರು ಇವತ್ತು ಬೀಜೋಪಚಾರಕ್ಕೆ ಅಂತೇಳಿ ಇವತ್ತು ಸಾಕಷ್ಟು ಥಯೋಮೆಥಾಕ್ಸಿಮ್ ಇರ್ಬೋದು ಅಥವಾ ಬೀಮ್ ಅಂತ ಇದೆ, ಟ್ರೈಸೈಕ್ಲೋಜಲ್ ಅಂತ ಕರಿತೀವಿ. ಸೊ ಇಂತಹ ಒಂದು ಶಿಲೀಂಧ್ರ ನಾಶಕಗಳಿಂದ ಸೂಕ್ತವಾಗಿ ಅದನ್ನು ಬೀಜೋಪಚಾರವನ್ನು ಮಾಡಿ ನಂತರ ಅದನ್ನು ನಾವು ಬಿತ್ತನೆಯನ್ನು ಮಾಡೋದೇ ಆದರೆ ಈ ಹಗೆ ಸಾಯೋದು ಅಥವಾ ಸಸಿ ಸಾಯೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈ ವಾತಾವರಣ ಅಂದರೆ ಗಾಳಿಯಿಂದ ಅಥವಾ ಗಾಳಿ ಮೂಲಕ ಹರಡುವಂಥ ರೋಗಗಳು ಏನಿರ್ಬೋದು ಸರ್? ಈ ಸದ್ಯದ ಪರಿಸ್ಥಿತಿಯಲ್ಲಿ ಗಾಳಿಯಿಂದ ಹರಡತಕ್ಕಂತಹ ರೋಗಗಳು ಯಾವುದು ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಇದ್ರೂ ಸಹ ಮಣ್ಣಿನಲ್ಲಿ ಇರ್ತದೆ ಅಥವಾ ಬೀಜದಲ್ಲಿ ಇರ್ತದೆ. ಹಾಗಾಗಿ ಸೂಕ್ತವಾಗಿ ಬೀಜೋಪಚಾರ ಮಾಡೋದ್ರಿಂದ ಈ ಹಂತದ ಎಲ್ಲ ಕಾಯಿಲೆಗಳನ್ನು ಅಥವಾ ಬರತಕ್ಕಂತಹ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಬೀಜೋಪಚಾರ ಮಾಡಬೇಕು, ಬೀಜೋಪಚಾರವನ್ನು ಮಣ್ಣನ್ನು ಹಸಿರೆಲೆ ಗೊಬ್ಬರಗಳಿಂದ ಪೋಷಿಸಬೇಕು ಚೆನ್ನಾಗಿ. ಸೊ ಹಸಿರೆಲೆ ಗೊಬ್ಬರಗಳ ಲಭ್ಯ ಇರಲಿಲ್ಲ ಅಂತ ಹೇಳಿದ್ರೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಎರೆ ಗೊಬ್ಬರ ಆಗಲಿ ಅಥವಾ ಲಭ್ಯ ಇರತಕ್ಕಂತಹ ಸಿಟಿ ಕಾಂಪೋಸ್ಟ್ ಇರ್ಬೋದು, ಸಗಣಿ ಗೊಬ್ಬರ ಆಗ್ಬೋದು, ಇದನ್ನಾದರೂ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಲೇಬೇಕಾಗುತ್ತೆ. ಈ ಸಿಟಿ ಕಾಂಪೋಸ್ಟ್ ಅಂದ್ರೆ ಅದು ಹೇಗೆ, ಅದ್ರ ಮಾದರಿ ಏನು? ಸೊ ಈಗಾಗಲೇ ಸಿಟಿ ಕಾಂಪೋಸ್ಟ್ ಅಂತಕ್ಕಂಥದ್ದು ನಮ್ಮಲ್ಲಿ ಸ್ಥಳೀಯವಾಗಿ ರೈತರು ಮಾಡ್ಕೊಳ್ಳಿಕ್ಕಾಗಲ್ಲ, ಈಗಾಗಲೇ ಅದನ್ನು ಕೃಷಿ ಇಲಾಖೆಯಿಂದ ಸಹಾಯಧನದಲ್ಲಿ ಲಭ್ಯ ಮಾಡ್ತಾ ಇದ್ದಾರೆ. ಅಂದರೆ ಈಗ ಎಲ್ಲೆಲ್ಲಿ ನಮಗೆ ಸಾವಯವ ಪದಾರ್ಥಗಳು ಸಿಟಿ. ಕರೆ ಇದೆ ತಗೊಳ್ಳೋಣ ಸರ್. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಇದು ಬಿ ನವಾಬ್ ಸಾಹ್ ಹೊಸಪೇಟೆಯಿಂದ ಸರ್. ಇದು ಮಹಬೂಬ್ ನಗರಿಂದ ಸರ್. ಹಾಂ ಹೇಳಿ ಸರ್, ಸಮಸ್ಯೆ ಹೇಳಿ, ತಜ್ಞರಿದ್ದಾರೆ ಮಾತಾಡಿ. ನಾವೇನ್ ರೈತರಲ್ಲ ಸರ್, ನಮ್ದು ಸಮಸ್ಯೆ ಇತ್ತು. ಹಾಂ ಹೇಳಿ. ಅದು ಮನೆ ಮುಂದೆ ಒಂದು ಸ್ವಲ್ಪ ಬಾದಾಮಿ ಗಿಡ ಹಾಕಿದ್ದೆ ಸರ್, ಬಿಸಿಲು ಗಾಳಿಗೆ ನೆರಳು ಬರ್ಲಿ ಅಂತೇಳಿ, ಚೆನ್ನಾಗಿರ್ಬೇಕು ಅಂತೇಳಿ ಬಾದಾಮಿ ಸಸಿಕೊಂಡು ಹಾಕಿದ್ದೆ ಸರ್. ಅದನ್ನ ಅದು ಒಂದು ತಿಂಗಳ ಸರ್ ಇಂಪ್ರೂವ್ ಆಗಿತ್ತು, ಅದು ಚೆನ್ನಾಗಿ ಒಂದು ನಡುವಿನ ಮಟ್ಟ, ಸಾಧಾರಣ ನಡುವಿನ ಮಟ್ಟ ಇಂಪ್ರೂವ್ ಆಗಿ ಸರ್ ಬೆಳೆದಿತ್ತು. ಅದು ಅದು ಅಕಸ್ಮಾತ್ ಆಗ್ರ ಬಂದು ಅದು ಜಗ್ಗಾಡ ಅದು ನಡುಕ ಸೆಂಟರ್ ಮಧ್ಯದಲ್ಲಿ ಕಟ್ಟಾಗಿ ತುಂಡಾಗ್ಬಿಡಿ ಸರ್ ಅದು ಗಿಡ ಸಸಿ. ಅದು ಅದನ್ನ ಮತ್ತೆ ನಾನು ಹಂಗೆ ಜೈಂಟ್ ಮಾಡಿ ಅದು ಇದು ಸುತ್ತಿ ಪ್ರೆಸ್ಟ್ ಮಾಡಿ ಸರ್, ಅದು ಬ್ಯಾಂಡೇಜ್ ಹಾಕಿ ಸುತ್ತಿನ ಅದು ಅದು ಬೆಳವಣಿಗೆ ಆಗ್ತೈತೆ ಸರ್, ಮುಂದೆ ಬೇರೆ ಸಸಿ ತಂದು ಮತ್ತೆ ಹಾಕ್ಬೇಕ ಚಂದ ಅಂತ. ಬೇರೆ ಸಸಿ ಹಾಕೋದು ಚಂದ, ಯಾಕೆಂದ್ರೆ ಕಾಡು ಗಿಡಗಳ ಯಾವ್ದನ್ನು ನಾವು ಮುರಿದ ಮೇಲೆ ಅದನ್ನ ಮತ್ತೆ ಕೂಡಿಸೋದು ಅಥವಾ ಅದಕ್ಕೆ ಹೊಂದಾಣಿಕೆ ಆಗೋದು ಬಹಳ ಕಷ್ಟ ಆಗುತ್ತೆ ಬೇರೆ ಸಸಿಗಳ ತರ. ಹಾಗಾಗಿ ಅದನ್ನ ಬೇರೆ ಶಿಫ್ಟ್ ಮಾಡಿ ಬೇರೆ ಸಸಿಯನ್ನ ಹಚ್ಕೊಳ್ಳೋದು ಬಹಳ ಸೂಕ್ತ. ಹೌದು, ನಿಮ್ಗೆ ಬಹಳ ಸಮಯ ಹಿಡಿಯುತ್ತೆ ಮತ್ತೆ ಅದು ಸೂಕ್ತವಾಗಿ ಸರಿಯಾಗಿ ಕೂತಿರ್ಬೇಕದು. ಹಂಗಾದಾಗ ಮಾತ್ರ ಅಂಗಾಂಶಗಳು ಸರಿಯಾಗಿ ಹೊಂದಾಣಿಕೆ ಆದ್ರೆ ಮಾತ್ರ ಅದು ಮತ್ತೆ ಚಿಗುರುತ್ತೆ, ಇರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕಾಡು ಅರಣ್ಯ ಸಸಿಗಳಲ್ಲಿ ಕಷ್ಟ ಇದೆ. ಬೇರೆ ನವಾಬ್ ಸಾಬ್ ಅವರೇ, ಅದೇ ಬೇರೆ ಸಸಿಯನ್ನು ಹಚ್ಚೋದು ಸೂಕ್ತ ಅಂತ ಹೇಳ್ತಿದ್ರೆ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಓಕೆ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಇಬ್ರಾಹಿಮ್ ಅಂತ. ಏನು ನಿಮ್ಮ ಸಮಸ್ಯೆ ಹೇಳಿ, ತಜ್ಞರಿದ್ದಾರೆ. ಯಾವೂರು ನಿಮ್ದು? ಅಳದಿರೋ ಇದು ಬರ್ತಾ ಇದೆ, ಅದಕ್ಕೆ ಏನು ಪರಿಹಾರ? ನಿಮ್ದು ಯಾವೂರು ಹೇಳ್ರಿ? ಕುಡುಗುಂಟೆ. ಕುಡುಗುಂಟೆ ಎಲ್ಲಿ ಬರುತ್ತೆ? ಯಲಬುರ್ಗಾ ತಾಲೂಕು. ಸಮಸ್ಯೆ ಹೇಳಿ. ಮೆಕ್ಕೆಜೋಳ ಹಳದಿ ಬರ್ತಾ ಇದೆ ಸರ್, ಮೇಡಮ್ ಮಳೆಗೆ ಆಗ್ತಾ ಇದೆ. ಮೆಕ್ಕೆಜೋಳ ಹಳದಿ ಬರೋದು ಈಗಾಗಲೇ ನಾವು ಮೊದಲನೇ ಪ್ರಶ್ನೆ ಹೇಳಿದೆ, ಕೆಂಪಾಗ್ತಾ ಇದೆ, ಹಳದಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಿಮ್ಮಲ್ಲಿ ಇರ್ತಕ್ಕಂತಹ ಲಘು ಪೋಷಕಾಂಶ ಕೊರತೆ ಇರುತ್ತೆ. ದಯವಿಟ್ಟು ಅದಕ್ಕೆ ಈ ಒಂದು ಲಘು ಪೋಷಕಾಂಶ ಮಿಶ್ರಣವನ್ನ ಮಣ್ಣಿಗೆ ಸೇರಿಸೋದ್ರಿಂದ ಸೂಕ್ತವಾಗಿ ಅದನ್ನ ಸರಿಪಡಿಸಿಕೊಳ್ಬಹುದು. ಹೆಸರಲ್ಲಿ ಹಳದಿ ಬರ್ತಾ ಇರತಕ್ಕಂಥದ್ದು ವೈರಸ್ ರೋಗ ಇದು ಹಬ್ತಾ ಇರ್ತದೆ. ಆದ್ರೆ ಹೌದು, ಮೆಕ್ಕೆಜೋಳದಲ್ಲಿ ಆಗ್ತಾ ಇರತಕ್ಕಂಥದ್ದು ಪೋಷಕಾಂಶ ಕೊರತೆಯಿಂದ ಆಗಿರುತ್ತೆ. ಅದನ್ನ ಸರಿಪಡಿಸ್ಕೊಳ್ಳಿ. ಕೀಟನಾಶಕದ ಅಗತ್ಯ ಇರೋದಿಲ್ಲ ಮೆಕ್ಕೆಜೋಳಕ್ಕೆ, ಕೇವಲ ಲಘು ಪೋಷಕಾಂಶವನ್ನು ಮಾಡೋದ್ರಿಂದ ಮೇಕಪ್ ಆಗುತ್ತೆ. ಓಕೆ, ಧನ್ಯವಾದಗಳು ಇಬ್ರಾಹಿಂ ಅವರೇ. ಸರ್, ಒಂದು ವಿರಾಮ ತೆಗೆದುಕೊಳ್ಳೋಣ. अरे किसी सुरक्षित स्थान पर चलना पड़ेगा. कैसे कैसे घर का छोड़ दे? अरे घर की चिंता छोड़ो, जल्दी से अपना सेफ्टी किट और जरूरी कागजात लेकर किसी सुरक्षित स्थान पर पहुँचो. लैंडस्लाइड हुआ था और इसके दोबारा आने के आसार आपके हित में तत्पर NDMA. ಸರ್, ಅದೇ ಈಗ ಸಾಮಾನ್ಯವಾಗಿ ಮೆಕ್ಕೆಜೋಳದ ರೈತರು ಜಾಸ್ತಿ ಇದ್ದಾರೆ ಮುಂಗಾರಿನಲ್ಲಿ, ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಇದು ಮುಂಗಾರು ಅಂದ ತಕ್ಷಣ ನಮಗೆ ಸಾಕಷ್ಟು ರೈತರು, ಈಗ ನಾವು ಯೋಚನೆ ಮಾಡೋದು ಬರೇ ಕೀಟ ಮತ್ತೆ ರೋಗದ ಬಾಧೆ ಬಗ್ಗೆ ಬಹಳಷ್ಟು ರೈತರು ಚಿಂತೆ ಮಾಡ್ತಾರೆ. ಆದ್ರೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಕೀಟ ಮತ್ತೆ ರೋಗದ ಬಾಧೆ ಅಲ್ಲ, ಆ ಒಂದು ಸಸ್ಯಕ್ಕೆ ಬೇಕಾದಂತಹ ಅಗತ್ಯ ಪೋಷಕಾಂಶಗಳನ್ನ ನಾವು ಕೊಡ್ತಾ ಇದೀವ. ಯಾಕೆಂದ್ರೆ ಯಾವುದೇ ಒಂದು ಸಸ್ಯ ಪೋಷಕಾಂಶ ಚೆನ್ನಾಗಿದ್ರೆ ಅದರ ಒಂದು ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ಬೆಳೆಯ ಆರೋಗ್ಯ ಚೆನ್ನಾಗಿರುತ್ತೆ, ಕೀಟ ಮತ್ತು ರೋಗದ ಬಾಧೆ ತನ್ನಿಂದ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮಣ್ಣನ್ನು ಆರೋಗ್ಯಯುತವಾಗಿ ಮಾಡ್ತಕ್ಕಂಥದ್ದು ಮತ್ತು ಸಸ್ಯಗಳನ್ನು ಸದೃಢವಾಗಿ ಬೆಳೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರುತ್ತೆ. ಒಂದು ಕರೆ ಇದೆ ಸರ್, ತಗೋಣ. ಹಲೋ, ಹಲೋ, ಹೇಳಿ ಸರ್, ಮುಂದುವರಿಸಿ ಸರ್. ಹಾಗಾಗಿ ಈ ಒಂದು ಅಗತ್ಯ ಈಗ ಮುಂಗಾರು ಪ್ರಾರಂಭ ಆಗೋಕ್ಕೆ ಮುಂಚೆ ದಯವಿಟ್ಟು ಎಲ್ಲ ರೈತರು ನಿಮ್ಮ ಮಣ್ಣಿನ ಒಂದು ಪರೀಕ್ಷೆಯನ್ನು ಮಾಡಿಸಿ, ಮಣ್ಣಿನ ಒಂದು ಗುಣಮಟ್ಟ ಅದರ ಒಂದು ಪೋಷಕಾಂಶದ ಒಂದು ಲಭ್ಯತೆ ಯಾವ ರೀತಿ ಇದೆ, ಆ ಒಂದು ಮಣ್ಣಿನ ಫಲವತ್ತತೆಯನ್ನು. ಹಲೋ, ಹಲೋ ಸರ್. ನಿಮ್ಮ ಹೆಸರು ಹೇಳಿ ಸರ್. ಸರ್, ಯಲಬುರ್ಗಾದಿಂದ ಸರ್. ಶರೀಫ್ ಅಂತಂದು. ಹೆಸರು ಹೇಳಿ ಸರ್. ಶರೀಫ್ ಸರ್. ಶರೀಫ್, ಶರೀಫ್ ಅವರೇ ಯಲಬುರ್ಗಾದಿಂದ. ಸಮಸ್ಯೆ ಏನಿದೆ ಕೇಳಿ ಸರ್, ತಜ್ಞರಿದ್ದಾರೆ. ಸರ್, ನಮಗೊಂದು ಹತ್ತಿ ಪ್ಲಾಟ್ ಇದೆ. ಹೇಳಿ. ಹತ್ತಿ ಹಾಕಿದೀವಿ, ಅದು ಹುಳ ಜಾಸ್ತಿ ಇದೆ ಸರ್ ಮಗ್ಗಿಲಿ. ಯಾವ ಮಗ್ಗಲ್ಲಿ ಯಾವ ತರದ ಹುಳ? ಅದೇ ಚಿಕ್ಕ ಕೆಂಪು ಹುಳ ಇರುತ್ತಲ್ಲ ಸರ್. ಕೆಂಪು ಹುಳ ಇದ್ರೆ ನಾವೇನ್ ಬಹಳ ಯೋಚನೆ ಮಾಡೋದು ಬೇಡ. ಹಸಿರು ಅದರ ಮೇಲೆ ಹಸಿರು ಹುಳ ಇತ್ತು ಅಂತಂದ್ರೆ ಮಗ್ಗಿನಲ್ಲಿ ಹಸಿರು ಹುಳ ವಿತ್ ಎರಡು ಚುಕ್ಕೆ ಇರತಕ್ಕಂತ ಹುಳ ಇದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಕೆಂಪು ಹುಳ ಬರುತ್ತೆ ಅದು ಅದೇ ಅಂತಹ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಕ್ರಿಮಿನಾಶಕ ಸಿಂಪಡಣೆ ಮಾಡಿದ್ರಿ ಮೊಗ್ಗಿನಲ್ಲಿ? ಮೊಗ್ಗಿನಲ್ಲಿ ಇರ್ತಕ್ಕಂತಹ ಕೆಂಪು ಬಾಲದ ಹುಳ ಇದ್ರೆ, ಬಾಲದ ಹುಳ ಇದ್ರೆ ನಾವು ಯೋಚನೆ ಮಾಡ್ಬೇಕು. ಅದ ಗುಲಾಬಿ ಕಾಯಕೊರಕ ಅಂತ ಹೇಳ್ತೀವಿ. ಅಂತದ್ದೇನಾದ್ರೂ ಚಿಹ್ನೆ ನಿಮ್ಗೆ ಇತ್ತಂತ ಹೇಳಿದ್ರೆ ಹಲವಾರು ಕೀಟನಾಶಕಗಳು ಇವತ್ತು ಏನ್ ಲಭ್ಯ ಇದೆ ನಿಮ್ಗೆ, ಸೈಪರ್ಮೆತ್ರಿನ್ ಇರ್ಬೋದು ಅಥವಾ ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಸಿಗುತ್ತೆ. ಇದನ್ನ ಅರ್ಧ ಮಿಲಿ ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಇನ್ನು ಅದರ ಆರಂಭದಲ್ಲೇ ಇತ್ತಂತ ಹೇಳಿದ್ರೆ ಪ್ರೊಫೆನೋಫಾಸ್ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಅದನ್ನು ಸಹ ನಾವು ಸಿಂಪರಣೆಯನ್ನು ಮಾಡ್ಬೋದು. ಸೊ ಈ ಕೀಟನಾಶಕಗಳನ್ನ ಚೆನ್ನಾಗಿ ಮೊಗ್ಗು ತೋಯುವಂತೆ ಸಿಂಪಡಣೆ ಮಾಡೋದು ಬಹಳ ಸೂಕ್ತ. ಸಾಧ್ಯವಾದಷ್ಟು ಸಾಯಂಕಾಲ 3 ಗಂಟೆಯ ನಂತರ ಅಥವಾ ಬೆಳಗ್ಗೆ 11 ಗಂಟೆಯ ಒಳಗೆ ಸಿಂಪಡಣೆಯನ್ನ ಮಾಡೋದು ಬಹಳ ಹೆಚ್ಚು ಸೂಕ್ತ ಆಗುತ್ತೆ. ಸರಿ ಸರ್, ಓಕೆ ಶರೀಫ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗಾಗಲೇ ನಾನು ಹೇಳ್ದಂಗೆ ಮುಂಗಾರು ಅಂದ ತಕ್ಷಣ ದಯವಿಟ್ಟು ಮಣ್ಣಿನ ಒಂದು ಪರೀಕ್ಷೆಯನ್ನು ಮಾಡಿಸಿ. ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ನಿಮ್ಮ ಕೃಷಿ ಇಲಾಖೆಯ ಹಲವಾರು ಕೇಂದ್ರಗಳಲ್ಲಿ ಇತ್ತೀಚೆಗೆ ಬಂದಿರತಕ್ಕಂತಹ ಕೃಷಿ ಸಂಜೀವಿನಿಯ ವಾಹನಗಳಲ್ಲಿ ಈ ಒಂದು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ತಕ್ಕಂತಹ ವ್ಯವಸ್ಥೆ ಇದೆ. ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಸರ್, ಬಸವರಾಜ ಅಗಳಕೆರೆಯಿಂದ ಮಾತಾಡ್ತೀನಿ. ಬಸವರಾಜ ಅಗಳಕೆರೆಯಿಂದ ತಜ್ಞರಿದ್ದಾರೆ, ಪ್ರಶ್ನೆ ಏನು ಕೇಳಿ ಸರ್. ಸರ್, ಇದು ಹೂವಿನ ತೋಟಕ್ಕೆ ಸರ್ ಹಳದಿ ಬಣ್ಣ ತಿರುಗಿ ಬಿಡೋದು ಸರ್, ಅದು ಬಂತಿ ರೋಗ ಟೈಪ್ ಎಲ್ಲ ಬಂದಾಗಿದೆ. ಹೂವಿನ ರೋಗ ಹಳದಿ ರೋಗ ಆಗಿದೆ ಅಂತ ಹೇಳಿದ್ರೆ ಒಂದು ಪೋಷಕಾಂಶದಿಂದ ಕೊರತೆ ಇರಬೇಕು ಅಥವಾ ನಿಮ್ಮಲ್ಲಿ ನುಷಿಯ ಬಾಧೆ ಜಾಸ್ತಿ ಇರಬೇಕು. ಸೊ ಆ ಒಂದು ತಪ್ಪಲವನ್ನು ನೀವು ಸ್ವಲ್ಪ ಸೂರ್ಯನ ಬೆಳಕಿನಲ್ಲಿ ಇಟ್ಕೊಂಡು ತಳಭಾಗದಿಂದ ನೋಡಿದರೆ ನುಷಿಯ ಬಾಧೆ ಏನಾದರೂ ಕಂಡ್ರೆ, ಬಿಳಿ ಅಥವಾ ಕೆಂಪು ನುಷಿಯ ಬಾಧೆ ಕಾಣಿಸಿದ್ರೆ ಅದು ಈ ಕೀಟದಿಂದ ಆಗಿರುತ್ತೆ. ಯಾವುದೇ ಬಾಧೆ ಇಲ್ಲ, ಕೇವಲ ಹಳದಿಗೆ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಅದು ಪೋಷಕಾಂಶದ ಕೊರತೆ ಇರುತ್ತೆ. ಪೋಷಕಾಂಶದ ಕೊರತೆಯ ನಿಮಗೆ ಹೆಚ್ಚಾಗಿ ಕಂಡ್ರೆ ಇತ್ತೀಚೆಗೆ ನಿಮ್ಮ ಒಂದು ನ್ಯಾನೋ ಯೂರಿಯಾ ಅದನ್ನಾದರೂ ಸಿಂಪರಣೆಯನ್ನು ತಗೊಳ್ಳಿ, ಅಥವಾ 19:19 ಸಿಂಪರಣೆ ತಗೊಳ್ಳಿ, ಅಥವಾ DAP ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿ ನಾವು ಅದೊಂದು ಬಾಧೆಯನ್ನು ಸರಿ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಈ ಒಂದು ನುಷಿಯ ಬಾಧೆ ಏನಾದರೂ ಇದ್ರೆ, ಅದರಲ್ಲೂ ವಿಶೇಷವಾಗಿ ಕೆಂಪು ನುಷಿಯ ಬಾಧೆ ಇದ್ರೆ, ಕೆಂಪು ಹಳದಿ ಆಗೋದಿಲ್ಲ, ಸ್ವಲ್ಪ ಬಿಳಿ ಚುಕ್ಕೆಗಳಾಗ್ತಾ ಇರುತ್ತೆ ತಪ್ಪಲದಲ್ಲಿ ಅಥವಾ ಎಲೆ ಮೇಲೆ. ಸೊ ಹಾಗಿದ್ದಾಗ ನಮಗೆ ಹಲವಾರು ನುಷಿನಾಶಕಗಳು, ಡೈಕೋಫಾಲ್ ಇರ್ಬೋದು ಅಥವಾ ವೆಟಮಲ್ ಸಲ್ಫರ್ ಅಂತ ಗಂಧಕದ ಪುಡಿ ಸಿಗುತ್ತೆ, ಅದನ್ನು 3 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದಾಗ ಸಹ ನುಷಿಯ ಬಾಧೆಯನ್ನು ನಾವು ಹತೋಟಿ ಮಾಡ್ಕೊಳ್ಬೋದು. ಸೊ ಹೂವಿನ ತೋಟ ಯಥೇಚ್ಛವಾಗಿದ್ದಾಗ ದಯವಿಟ್ಟು ಹೆಚ್ಚಿನ ಒಂದು ಗೊಬ್ಬರದ ಅಂಶವನ್ನು ಕೇಳುತ್ತದೆ. ಸಾಧ್ಯವಾದಷ್ಟು ನಿಮ್ಮ ಲಭ್ಯ ಇದ್ರೆ ಸಗಣಿ ಗೊಬ್ಬರವನ್ನು ಯಥೇಚ್ಛವಾಗಿ ಈಗ ಕೊಡಿ, ಇದು ಸೂಕ್ತ ಕಾಲ ಇದು ಕೊಡಲಿಕ್ಕೆ. ದೊಣ್ಣೆ ಹುಳ ಬಾಧೆ ಇರುತ್ತೆ ಅಂತ ಅನ್ಸಿದ್ರೆ, ನಿಮಗೆ ಆ ಒಂದು ಬುಡದಲ್ಲಿ ಇದೆ ಅಂತ ಹೇಳಿದ್ರೆ 2 ಮಿಲಿ ಕ್ಲೋರೋಪೈರಿಫಾಸ್ ಅನ್ನ 1 ಲೀಟರ್ ನೀರಿಗೆ ಹಾಕಿ ಮಣ್ಣು ಚೆನ್ನಾಗಿ ತೊಯ್ಯುವಂತೆ ಕೊಡ್ರಿ. ನೀವು ಸಾವಯವ ರೈತರೇ ಆಗಿದ್ರೆ ಮೆಟ್ರೈಸಿಯಂ ಅಂತ ಶಿಲೀಂಧ್ರ ನಾಶಕ ಸಿಗುತ್ತೆ, ಅದನ್ನ ಒಂದು 5-8 kg ನಾವು ಸಗಣಿ ಗೊಬ್ಬರದ ಜೊತೆಗೆ ಸೇರಿಸಿ ಪ್ರತಿಯೊಂದು ಗಿಡದ ಬುಡಕ್ಕೆ ನಾವು ಹಾಕ್ತಾ ಹೋಗ್ಬೇಕು. ಅದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಕಿದ್ರೆ ಚೆನ್ನಾಗಿ ಅದನ್ನ ಒಂದು ಹತೋಟಿಯನ್ನ ಮಾಡುತ್ತದೆ. ಒಳ್ಳೇದು ಬಸವರಾಜ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಕುಕ್ನೂರು ತಾಲೂಕು ಮಂಗಳೂರಲ್ಲಿ ಕಳಕೆ ಶಡಪ ಸರ್. ಕಳಕೆ ಶಡಪದವ್ರು ಹೇಳ್ರಿ, ತಜ್ಞರಿದ್ದಾರೆ, ಪ್ರಶ್ನೆ ಕೇಳಿ. ಸರ್ ಹೇಳ್ತೀನಿ ಸರ್. 1 ಎಕರೆ ಉಕೋಸ್ ಹಾಕಿ ಸರ್ ಸರ್, ಬಾಳ ಕೀಡಿ ಬಾಳ ಜಾಸ್ತಿ ಬರ್ತಾವ್ ಸರ್. ಅದು ಈಗ ಮಾನ್ಯ ಹಣ್ಣು ಸಿಂಪಡಣೆ ಮಾಡಿದ್ದೀವಿ ಸರ್. ಕಳಕೇಶ್ವರೇ ಕೇಳಿಸ್ಕೊಳ್ಳಿ, ಕೋಸು ಹೂಕೋಸಿಗೆ ಇದು ಸೂಕ್ತ ಕಾಲ ಅಲ್ಲ. ಕೋಸು ಹೂಕೋಸು ಬೆಳೀತಕ್ಕಂಥದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನ ಹಿಂಗಾರಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳು. ಈಗ ನಾವು ಪೂರ್ವ ಮುಂಗಾರು ಅಥವಾ ಬೇಸಿಗೆಯಲ್ಲೂ ಅಲ್ಲ, ಹಿಂಗಾರು ಅಲ್ಲ, ನಾವು ಪೂರ್ವ ಮುಂಗಾರಿನಲ್ಲಿ, ಸರಿಯಾಗಿ ಮುಂಗಾರಿನಲ್ಲಿ ಬೆಳೀತಾ ಇದ್ದೀರಿ, ಕೀಟಬಾಧೆ ಇದ್ದದ್ದೇ. ಇದನ್ನು ನಾವು ನಿಯಂತ್ರಣ ಮಾಡ್ಕೊಳ್ಬೇಕಂತ ಹೇಳಿದರೆ, ಮಾರುಕಟ್ಟೆಯಲ್ಲಿ ಇವತ್ತು ಈ ಹಸಿರು ಹುಳದ ನಿಯಂತ್ರಣಕ್ಕೆ ಸಾಕಷ್ಟು ರಾಸಾಯನಿಕಗಳು ಅಂದರೆ ವಿಶೇಷವಾಗಿದೆ. ಬಟ್ ನೀವೇನಾಗುತ್ತೆ, ಜನಗಳಿಗೆ ನೀವು ಅವಾಗ ಹೂಕೋಸ್ ತಿನ್ಸಲ್ಲ, ವಿಷ ತಿನ್ನಿಸ್ತಾ ಇರ್ತೀರ. ಪ್ರತಿ ದಿವಸ ಸಿಂಪರಣೆ ಆದಾಗ ಏನಾಗುತ್ತೆ, ಹೂಕೋಸ್ ತಿನ್ಸಲ್ಲ ನಾವು, ವಿಷವನ್ನು ಹೆಚ್ಚು ತಿನ್ನಿಸ್ತಾ ಇರ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ಎಷ್ಟು ಕಡಿಮೆ ಆಗುತ್ತೆ ಅಂತಹ ಒಂದು ಹಸಿರು ಚಿಹ್ನೆ ಇರತಕ್ಕಂಥ ಕೀಟನಾಶಕಗಳಂತಹ ಅಂದರೆ ಫ್ಲೂಬೆಂಡಿಯಮೈಡ್ ಅಂತ ಇದೆ, ಅದನ್ನು 0.75 ml 1 ಲೀಟರ್ ನೀರಿಗೆ, ಅಥವಾ ಕ್ಲೋರಾಂಟ್ರಿನಿಲಿ ಪ್ರೋಲ್ ಅಂತ ಹೇಳ್ತೀವಿ ನಾವು. ಸಾಧಾರಣವಾಗಿ ನಮ್ಮ ಟ್ರೇಡ್ ನೇಮಲ್ಲಿ ಹೇಳಬೇಕಂತ ಹೇಳಿದ್ರೆ ಕೊರಾಜನ್ ಅಂತ ಹೇಳ್ತಾರೆ, ಕ್ಲೋರಾಂಟ್ರಿನಿಲಿ ಪ್ರೋಲ್ ಅಂತ ಹೇಳ್ತೀವಿ. ಅದನ್ನು ನಾವು 0.15 ml 1 ಲೀಟರ್ ನೀರಿಗೆ ತಗೊಳ್ಬೋದು, ಅಥವಾ ಅದರದೇ ಹರಳುಗಳು ಬರುತ್ತೆ. ನೀವೇನು ಹೇಳಿದ್ರಿ ಈಗ ರಾಸಾಯನಿಕ, ಅದರದೇ ಹರಳುಗಳು ಬರುತ್ತೆ, ಅದನ್ನು 1 ಎಕರೆಗೆ 4 kg ಅಂತೆ ಆ ಹರಳುಗಳನ್ನು ನಾವು ಉಪಯೋಗ ಮಾಡ್ಬೋದು. ನೀವು ಜೈವಿಕವಾಗಿ ನಾವು ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಬೆವೇರಿಯಾ ಅಂತ ಹೇಳಿ ಒಂದು ಶಿಲೀಂಧ್ರ ಸಿಗುತ್ತೆ, ಜೈವಿಕ ನಿಯಂತ್ರಕ ಶಿಲೀಂಧ್ರ ಸಿಗುತ್ತೆ, ಅದನ್ನು 2 ಗ್ರಾಮ್ 1 ಲೀಟ್ರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದಾಗಲೂ ಸಹ ಈ ಒಂದು ಕೀಡಿಯನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನೀವು ಪಕ್ಕ ತಿಳ್ಕೊಳ್ಳಿ, ಇದು ಹಂಗಾಮು ಸೂಕ್ತ ಅಲ್ಲ. ಸೆಪ್ಟೆಂಬರ್ ಮುಂದುವರೆದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತನಕ ನಡೀತದೆ. ಕಳಕೇಶವ್ರೆ, ನಿಮಗೆ ಸೂಕ್ತ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ, ಕರೆ ಮಾಡಿದಕ್ಕೆ ಧನ್ಯವಾದ. ಅರೆ, ಅಲಸಂದೆ ಇತ್ತಂತಂದ್ರೆ ಈ ಮಳೆಗೆ ಸ್ವಲ್ಪ ತಗ್ಗತ್ತದು, ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೂ ಮುಂದುವರೆದು ಇತ್ತು ಅಂತ ಹೇಳಿದ್ರೆ ನಮಗೆ ನಮ್ಮಲ್ಲಿ ಈಗ ನಿಮಗೆ ಥಯಾಮೆಥಾಕ್ಸಮ್ ಅಂತೇಳಿ ಒಂದು ಕೀಟನಾಶಕ ಸಿಗುತ್ತೆ.